ಕೇಳಬಹುದಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗಬಹುದು, ಪೆನ್ಷನ್ ಸರಿಯು ಆಗದು ನಿರಾಸರೆ ಸಿಗುವುದು ಸಂತಸದ ಕ್ಷಣಗಳು ಮನೆ ಒಂದು ಸುಖದಿಂದ ವಿಜಾತೆ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವ, ಈ ಕುರಿತು ದಾಂಡೇಲಿ ಪ್ರಧಾನಿಯ ಭಾಸ್ಕರ್ ರಾಮಕೃಷ್ಣ ಭಟ್ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕೇಳಿ ಮಿಶ್ರ ಕೃಷಿ ಅನುಭವ. ಭಾಸ್ಕರ್ ಭಟ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈ ದಾಂಡೇಲಿ ಗ್ರಾಮದ ಸುತ್ತಮುತ್ತ ಒಂದು ಪರಿಸ್ಥಿತಿ ಹೇಗಿದೆ, ಕೃಷಿಗೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅಂತೀರಿ? ಕೃಷಿಗೆ ಅತ್ಯುತ್ತಮವಾದ ಒಳ್ಳೆ ಭೂಮಿ, ಒಳ್ಳೆ ನೀರಾವರಿ ಹಾಗೂ ಮತ್ತು ಇಲ್ಲಿ ಒಂದು ವಿಶಾಲವಾದ ಪ್ರದೇಶ, ಘಟ್ಟ ಕಾಡು ಅಂದ್ರೆ ಅಭಯಾರಣ್ಯ. ಇದು ಮತ್ತು ಇದು ನೊಯ್ಡಾ ತಾಲೂಕಿನ ಇದು ಸಾಂಗ್ಲಿ ಗ್ರಾಮ ಅಂದ್ರೆ ಒಂದು ಪುಟ್ಟ ಹಳ್ಳಿ. ಇಲ್ಲಿ ಮೂಲಭೂತ ಸೌಕರ್ಯಗಳು ಸಹ ಇಲ್ಲ, ಆದ್ರೂ ಕೂಡ ನಾವು ಇಲ್ಲಿ ವಾಸ ಮಾಡಿಕೊಂಡು ಬದುಕುವಸ್ಕರ ಒಂದು 2 ಎಕರೆ 20 ಗುಂಟೆ ನಮ್ದು ಭೂಮಿ ಇದೆ, ಕೃಷಿ ಭೂಮಿ. ಇದರಲ್ಲಿ ಅಡಿಕೆ, ತೆಂಗು, ಬಾಳೆ ಎಲ್ಲ ಸಮ್ಮಿಶ್ರ ಬೆಳೆ ಅಂದ್ರೆ ಕಾಳು ಮೆಣಸು, ಯಾಲಕ್ಕಿ, ಆಮೇಲೆ ತೆಂಗು, ಚಿಕ್ಕು, ಮಾವು, ಗೇರು, ಹಲಸು, ಕಾಳುಮೆಣಸು ಮತ್ತು ಕಾಫಿ ಗಿಡ ಇವೆಲ್ಲವನ್ನು ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೇವೆ. ಈಗ ಹೆಚ್ಚು ಮಳೆ ಬೀಳುವಂತಹ ಒಂದು ಅರಣ್ಯ ಪ್ರದೇಶ ಇರುವಂತಹ ಒಂದು ಜಾಗ ಇದು. ಇಲ್ಲಿ ಈ ಬೆಳೆಗಳಿಗೆಲ್ಲ ಕೊಳೆ ರೋಗ ಅಥವಾ ಬೇರೆ ಬೇರೆ ರೋಗಗಳೆಲ್ಲ ಬರುದಿಲ್ವಾ? ಅದಕ್ಕೆ ಈಗ ಹೊಸ ಹೊಸ ಔಷಧಿಯನ್ನ ಕಂಡುಹಿಡಿದಿದ್ದಾರೆ. ಆದ್ರೆ ನಾವು ಈ ಹೊಸ ಈ ಯಾವುದೇ ಒಂದು ರಾಸಾಯನಿಕ ಔಷಧಿಯನ್ನ ಈ ಅಡಿಕೆ ಬೆಳೆಗೆ ಹಾಕುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಈಗ ಹಳೆ ಒಂದು ಇದು ಈಗ ಸಾವಯವ ಕೃಷಿಯನ್ನೇ ನಾವು ಅವಲಂಬಿಸಿಕೊಂಡಿದ್ದವರು. ಈಗ ಈ ಕಾಡಿನಲ್ಲಿದ್ದಕ್ಕೆ ಮತ್ತೀಗ ನಾವು ಅಡಿಕೆ ಗಿಡಕ್ಕೆ ಈಗ ಔಷಧಿ ಹೊಡಿಬೇಕಾದ್ರೆ ಒಂದು ಮೈ ತುಪ್ಪ ಅಂತ ಸಿಗ್ತದೆ, ಅದು ಒಂದು ನೀಲಿ ಕಲರ್, ಆಮೇಲೆ ಅದಕ್ಕೆ ಸುಣ್ಣ, ಅದು ಮಿಶ್ರಣ ಮಾಡಿ ಅದನ್ನ ನಾವು ಸಿಂಪಡ 3-4 ಸಲ ಸಿಂಪಡಣೆ ಮಾಡ್ತೇವೆ. ಅದು ನಮ್ಗೆ ಅದು ರೋಗ ಕಂಟ್ರೋಲ್ ಆಗ್ತದೆ. ಈ ವರ್ಷ ಒಂದು ಮಳೆಯ ಪರಿಸ್ಥಿತಿ ನೋಡಿದ್ರೆ ರೋಗದ ಪರಿಸ್ಥಿತಿ ಹೇಗಿದೆ? ಈ ವರ್ಷನೂ ರೋಗ ಇದೆ, ಈಗ ಸ್ವಲ್ಪ ಸ್ವಲ್ಪ ಬಂದಿದೆ. ನಾವೀಗ 1 ಸಲ ಔಷಧಿ ಇದು ಸ್ಪ್ರೇ ಮಾಡಿದ್ದೇವೆ, ಸಿಂಪಡಣೆ ಮಾಡಿದ್ದೇವೆ. ಈಗ ಇನ್ನೊಂದು ತಿಂಗಳು ಗಣೇಶ ಚತುರ್ಥಿ ಮಾಡಿ ಮತ್ತೊಮ್ಮೆ ಔಷಧಿ ಹೊಡಿಬೇಕಾಗ್ತದೆ. ಆಮೇಲೆ ಮತ್ತೆ ವಾತಾವರಣ ನೋಡ್ಕೊಂಡು ಮತ್ತೊಂದ್ಸಲ 3 ಸಲ ಆದ್ರೂ ಔಷಧಿ ಹೊಡಿಬೇಕು. ಈಗ ಆರಂಭಿಕ ಹಂತದಲ್ಲಿ ಈ ಕೊಳೆ ರೋಗವನ್ನು ನೀವು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೋ ಅಥವಾ ಸ್ವಲ್ಪ ಮುಂದುವರೆದ ಭಾಗದಲ್ಲಿ ಗುರುತಿಸ್ತೀರಾ? ಪ್ರಾರಂಭ ಹಂತದಲ್ಲಿ ಅಷ್ಟು ಅಡಿಕೆ ಹೂ ಆಗ್ಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಕೊಳೆ ಬರುವುದಿಲ್ಲ, ಅದಕ್ಕೆ ಒಂದು ಬಯೋಪಾಕ್ ಅಂತ ಒಂದು ಈ ಸಾವಯವದ ಒಂಥರ ಔಷಧಿ ಬರ್ತದೆ, ಅದನ್ನ ನಾವು ಸಿಂಪಡಣೆ ಮಾಡ್ತೇವೆ. ಅಂದ್ರೆ ಇದು ಹೂ ಮುಟ್ಟುವುದು ಮತ್ತು ಇದು ಕಾಯಿ ಅಡಿಕೆ ಜಾಸ್ತಿ ಹಿಡಿತದೆ, ಹಾಗಾಗಿ ಅದನ್ನು ಸಿಂಪಡಣೆ ಮಾಡ್ತೇವೆ. ಅದು ಬಿಟ್ಟು ಅದಕ್ಕೆ 60 ದಿವಸ ಆಗುದು, 60 ದಿವಸ ನಂತರ ಇದು ಮೈ ತುತ್ತ ಮತ್ತು ಸುಣ್ಣ ಮಿಕ್ಸ್ ಮಾಡಿ ಅದನ್ನ ಸಮ ಪ್ರಮಾಣದಲ್ಲಿ ನೀರಾಕಿ ಅದನ್ನು ನಾವು ಸ್ಪ್ರೇ ಮಾಡ್ತೇವೆ. ಈ ಕೊಳೆ ರೋಗದ ಲಕ್ಷಣಗಳನ್ನು ಯಾವ ರೀತಿ ನೀವು ಗುರುತಿಸ್ತೀರಿ? ಒಳಗೆ ಬರೋದ ಲಕ್ಷಣ ಅಂದ್ರೆ ಅದು ಅಡಿಕೆ ತೊಟ್ಟಿರ್ತದಲ್ಲ ಮೇಲ್ಗಾಡಿ ಮಗಳಾಗಿ ಒಂಥರ ಇದು ನೋಲೆ ತರ ಆಗ್ತದೆ ಅಂದ್ರೆ ಕೈ ತಾಕಿ ಕೈ ಜಾರ್ತದೆ ಆ ಕೈ ಜಾರ್ತದೆ ಮತ್ತೆ ಸಣ್ಣ ಕ್ರಿಮಿ ತರ ಒಂದು ಸಣ್ಣ ಹುಳ ಇರ್ತದೆ ಅದು ಕೆಳಗೆ ನೆಲಕ್ಕೆ ಬೀಳ್ತದೆ ಅದನ್ನ ನಾವು ದಿವಸ ಅಡಿಕೆ ತೋಟಕ್ಕೆ ಹೋಗ್ತಾ ಇರ್ತೇವಲ್ಲ ಅವಾಗ ಅದನ್ನು ನೋಡಿದಾಗ ಅದನ್ನು ನೋಡಿಕೊಂಡು ತಕ್ಷಣ ಆ ಅಡಿಕೆಯನ್ನು ನಾವು ಎಲ್ಲ ಹೆಕ್ಕಿ ಅದನ್ನು ದೂರ ಒಗೆದು ಅದಕ್ಕೆ ಕಡೆಗೆ ಆಮೇಲೆ ಔಷಧಿ ಹೊಡಿತೇವೆ ಆಗ ಅದು 8 ದಿವಸದಲ್ಲಿ ಅದು ಕಂಟ್ರೋಲಿಗೆ ಬರ್ತದೆ. ಈ ಸಾಮಾನ್ಯವಾಗಿ ಹೇಳುವುದೇನು ಅಂತಂದ್ರೆ ಒಂದು ಅಡಿಕೆ ಮರದಲ್ಲಿ ಕೊಳೆ ರೋಗ ಕಂಡು ಬಂದ್ರೆ ಅದು 10 ಮರಗಳಿಗೆ ಹಬ್ಬದು 2 ದಿವಸದಲ್ಲಿ ಹಬ್ಬಿ ಬಿಡ್ತದೆ ಅಂತ ಹೇಳಿ ನಿಜವಾ ಇದು? 2 ದಿವಸದಲ್ಲಿ ಏನು ಹಬ್ಬುವುದಿಲ್ಲ ಸರ್, ಅದು ಆ ಒಂದು ಗಿಡಕ್ಕೆ ಬಂದ್ರೆ ಒಂದು ಅಲ್ಲಿ ಇಡೀ ತೋಟಕ್ಕೆ ಹಬ್ಬಲಿಕ್ಕೆ ಕನಿಷ್ಠ 1 ತಿಂಗಳಬೇಕು. ಅದ್ರದ್ದು ಹಬ್ಬಲಿ ಕೊಡಬಾರ್ದು ಅಂದ್ರೆ ತಕ್ಷಣ ಅದಕ್ಕೆ ನಾವು ನಿಯಂತ್ರಣ ಮಾಡಿದ್ರೆ ಅದು ಅಡಿಕೆ ಗಿಡ ಸಹಿತ ಸಾಯುವ ಒಂದು ಸಂದರ್ಭ ಇರ್ತದೆ. ಈಗ ಎಷ್ಟೋ ಸರಿ ಏನಾಗ್ತದೆ ಕೊಳೆ ರೋಗಕ್ಕೆ ಸರಿಯಾದ ಸಿಂಪರಣೆ ಮಾಡಿದ್ರು ಕೂಡ ಈ ಮಳೆ ಕೂಡ ವಿಪರೀತ ಬಂದು ಬಿಟ್ರೆ ಸಿಂಪರಣೆ ಮಾಡುವುದು ತಡವಾಗ್ತದೆ, ಅಂತ ಸಂದರ್ಭದಲ್ಲೆಲ್ಲ ಕೊಳೆ ರೋಗ ಉಲ್ಬಣಾವಸ್ಥೆಗೆ ಹೋಗ್ತದ? ಹೌದು, ಉಲ್ಬಣ ಆಗ್ತದೆ. ಆಗ ಬಹಳ ಕಷ್ಟ ಆಗ್ತದೆ, ಆವಾಗ ಏನ್ ಮಾಡುದಂತೂ ಗೊತ್ತಾಗುದಿಲ್ಲ. ಆವಾಗ ನಿಯಂತ್ರಣ ಮಾಡುದು ಬಹಳ ಕಷ್ಟ ಆಗ್ತದೆ. ಅವಾಗ ಮಳೆ ಹೋದ್ರೆ ಮಾತ್ರ ಔಷಧಿ ಮಾಡುದು, ಇಲ್ಲದೆ ನಾವು ಅದು ಏನ್ ಕಷ್ಟ ಬರ್ತದೆ ಮತ್ತು ನಾವು ಹೆಂಗ ಆ ಒಂದು ವಾತಾವರಣಕ್ಕೆ ಹೊಂದ್ಕೋಬೇಕಾಗ್ತದೆ. ಈಗ ಎಷ್ಟೋ ಸರಿ ವರ್ಷದಿಂದ ಈಗ ದಕ್ಷಿಣ ಕನ್ನಡದಲ್ಲೆಲ್ಲ ನಾವು ನೋಡುವಂತಹದ್ದು ಹೆಚ್ಚು ಮಳೆಯಿಂದಾಗಿ ಕೊಳೆ ರೋಗ ಬಂದು ಒಂದು 40-50% ಕೊಳೆ ಬಂದು ನಷ್ಟ ಆಗಿದೆ ಅಂತ ಹೇಳಿ, ಇಲ್ಲೆಲ್ಲ ಹೇಗಿದೆ ಪರಿಸ್ಥಿತಿ? ಇಲ್ಲಿ ನಮ್ಮಲ್ಲಿ ಕೂಡ ಆತರ ನಷ್ಟ ಆಗಿದೆ. ಆದ್ರೆ ನಮ್ಗೆ ಈ ಬೆಳೆ ವಿಮಾ ಅಂತೇಳಿ ನಾವು ಈಗ ಸೇವಾ ಸಹಕಾರಿ ಸಂಘದಲ್ಲಿ ನಾವು ಈ ಬೆಳೆ ಸಾಲ ಅಂತ ಕೊಡ್ತಾರೆ, ಅಲ್ಲಿ ನಮ್ಗೆ ಇದು ಈಗ ಬೆಳೆ ವಿಮಾ ಅಂತೇಳಿ ನಮ್ಮನ್ನ ಇದು ಮಾಡ್ಕೊಂಡು ಎಲ್ಲ ಹೆಸರು ಫಸಲ ವಿಮಾ ಅದನ್ನ ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಬೆಳೆ ವಿಮಾ ಅಂತ ಹಾಕ್ತಾರೆ. ಅದಕ್ಕೆ ಹೇಗೆ ಈಗ ಸದಸ್ಯತ್ವದಲ್ಲಿ ನೀವು ಸಾಲ ತಗೊಂಡ್ರೆ ನಿಮ್ಗೆ ಮೆಂಬರ್ಶಿಪ್ ಮಾಡ್ಕೊಳ್ತಾರೆ, ಎಷ್ಟು ಪ್ರೀಮಿಯಂ ಕಟ್ಟಬೇಕು? ಅದು 1 ಎಕರೆಗೆ 2,500 ಅಂತ ಇದೆ ಮಿನಿಮಮ್. 1 ಎಕರೆ 2,500 ಅಂದ್ರೆ ಒಂದು ನಮ್ದು 2 ಎಕರೆ 20 ಕ್ವಿಂಟಲ್ ಇದೆ ಅಂದ್ರೆ 2,500. ಇದು ಅದನ್ನ ಅಷ್ಟು ಕೊಡ್ತಾರೆ. ಆದ್ರೆ ನಮ್ಗೆ ಅಷ್ಟು ಪರಿಹಾರ ಏನು ಬೆಳೆ ವಿಮೆ ಕೊಡ್ಲಿಲ್ಲ. ಈ ಸಲ ಒಂದು ಸ್ವಲ್ಪ ಬಂದಿದೆ, ಒಂದು 2 ಎಕರೆ ಹಾಕಿದ್ದಾರೆ. ಎಷ್ಟು ಹಾಕಿದ್ದಾರೆ? ಒಂದು 48,000 ರೂಪಾಯಿ ಬಂದಿದೆ. 48,000 ರೂಪಾಯಿ ಬಂದಿದೆ ಅಂದ್ರೆ ಒಂದು ಔಷಧಿ ಖರ್ಚು ಅದು ಬರ್ಬೋದು. ಈಗ ಇದಕ್ಕೆ ಪೂರಕವಾದಂತಹ ಒಂದು ವಾತಾವರಣ, ಈ ರೋಗ ಉದ್ಭವಣೆ ಹೋಗೋದಕ್ಕೆ ಪೂರಕವಾದಂತಹ ವಾತಾವರಣ ಹೇಗೆ? ರೋಗ ಉತ್ಪನ್ನ ಮಾಡಲಿಕ್ಕೆ ಮಳೆ ಮತ್ತು ಬಿಸಿಲು, ಒಂದ್ ಸ್ವಲ್ಪ ಮಳೆ ಬರ್ತದೆ ಆಮೇಲೆ ಮತ್ತೆ ಬಿಸಿಲು ಬರ್ತದೆ ಆಮೇಲೆ ಮತ್ತೆ ಮೋಡ ಆಗ್ತದೆ. ಹಿಂಗ ಕೆಲವೊಂದಷ್ಟು ಹವಾಮಾನ ವೈಫಲ್ಯ ಏನಿದೆ, ಹವಾಮಾನ ಇದಂದ್ರೆ ಈಗ ಆತರ ಒಂದು ವಾತಾವರಣ ಇದ್ರೆ ಅಡಿಕೆ ಕೊಳೆ ಬರ್ತದೆ, ಇಲ್ಲದ್ರೆ ಕೊಳೆ ಬರುದಿಲ್ಲ. ಒಂದು ಇನ್ನು ಮತ್ತೆ ಇದು ಅಡಿಕೆ ಈಗ ಜಾಸ್ತಿ ಮಳೆ ಆದ್ರೆ ನೀರು ಜಾಸ್ತಿ ಆದ್ರೆ ಬಸಿಗಾಲುವೆ ಎಲ್ಲ ಕರೆಕ್ಟ್ ಇರ್ಬೇಕು. ಅಂದ್ರೆ ಬಸಿಗಾಲುವೆ ಕನಿಷ್ಠ 2-2.5 ಫೂಟ್ ಕಂತ ಇರ್ಬೇಕು, ಅದು ನೀರು ಸೋಗೆ ಹೋಗುವಾಗಿರ್ಬೇಕು. ನೀರು ಇನ್ನೂ ನಿಲ್ಲಿ ಕೊಡಬಾರ್ದು. ಮತ್ತೆ ಆ ಸೋಗೆ ಈಗ ಅಡಿಕೆ ತಪ್ಪಲ ಇದೆಲ್ಲ ಬಿದ್ದರೆ ಅದನ್ನು ಆರಿಸಿ ಮೇಲೆ ಹಾಕಿ ಎಲ್ಲ ಕರೆಕ್ಟ್ ನಾವು ಮಕ್ಳು ಹೆಂಗ್ ಸಾಕ್ತೇವೆ ಆತರ ಒಂದು ಕಷ್ಟ ಬಿಟ್ರೆ ಒಳ್ಳೆ ಇಳುವರಿ ಕೊಡ್ತದೆ ಮತ್ತು ಒಳ್ಳೆ ಇನ್ಕಮ್ ಬರ್ತದೆ ಅದರಿಂದ. ಈ ಬಸಿಗಾಲುವೆಯನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಈಗ ಇತ್ತೀಚೆಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ, ಅದೆಲ್ಲ ಮಾಡ್ತೀರಾ ನೀವು? ಅದು ನಾವು ಮಾಡ್ತಾ ಇದ್ದೇವೆ. ನಾವು ಅದು ವಿಶೇಷ ಅದಕ್ಕೆ ದುಡ್ಡು ಹಾಕ್ತಾ ಇಲ್ಲ, ಯಾಕಂದ್ರೆ ನಾವು ಈ ಕೆಲವೊಂದಿಷ್ಟು ಇಲ್ಲಿ ನಮ್ಗೆ DSS ಅಂತ ಇಲ್ಲಿ ಕೃಷಿ ಯಲ್ಲಾಪುರ ಇದ್ರಲ್ಲಿ ಸಿಗ್ತದೆ, ಸಿರ್ಸಿ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಒಂದು ಸೀರೆ ಒಂಥರ ಸಿಗ್ತದೆ, ಬಿಟ್ಟಿದ ಸೀರೆ ತೆಗೆದುಕೊಟ್ಟು ಅದನ್ನು ನಾವು ಕಟ್ ಮಾಡಿ ಕಾಲಿಗೆ ಹಾಕ್ತೇವೆ. ಪ್ಲಾಸ್ಟಿಕ್ ಆಗಿದ್ರೆ ನಮ್ಗೆ ತುಟ್ಟಿ ಬಿಡ್ತದೆ. ನಾವು ಒಂದು ಲೆಕ್ಕಾಚಾರ ಹಾಕಿ ಒಂದು ಕೃಷಿ ಮಾಡ್ತೇವೆ. ಅಂದ್ರೆ 12 ಕಂಡಿ ಬರಲಿ 13 ಕಂಡಿ ಮೇಲೆ ಅಂದ್ರೆ ಅದು ಏನು ಅರ್ಥ ಇಲ್ಲ. ಅದಕ್ಕೊಂದು ಲೆಕ್ಕಾಚಾರ ಇರ್ಬೇಕು. ಅದು ಹೇಳಿದಂತ ಅವ್ರೆಲ್ಲರೂ ಅದೇ ತರ ಔಷಧಿ ಹೊಡಿಬೋದು. ನಾನು ಇದೇ ಔಷಧಿ ಮೈಲ್ ತುತ್ತ ಸುಣ್ಣ ಹಾಕಿನಿ, ಅದೇ ಔಷಧಿನ ಹೊಡೆದು ಒಂದು ನಿಯಂತ್ರಣ ತರ್ತವೆ. ಅಂದ್ರೆ ಅಡಿಕೆ ಕೊಳೆ ಬಂದ ಮೇಲೆ ಔಷಧಿ ಹೊಡೆದು ನಿಯಂತ್ರಣ ಆಗುದಿಲ್ಲ. ಅದಕ್ಕೂ ಪೂರ್ವದಲ್ಲೇ ನಾವು ಮಳೆ ಬರ್ತದೆ, ಈ ಸಲ ಮಳೆ ಜಾಸ್ತಿ ಇದೆ ಅಂದ್ರೆ ಅದೆಲ್ಲ ವಿಚಾರ ಮಾಡಿಕೊಂಡು ಮೊದಲೇ ಔಷಧಿ ತಂದಿಟ್ಕೊಂಡು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಔಷಧಿ ಹೊಡಿತೇವೆ. ಈಗ ಮೈಲ್ ತುತ್ತ ಮತ್ತು ಸುಳ್ಳೆ ಸಮ ಪ್ರಮಾಣದಲ್ಲಿ ಇರ್ತದೋ ಅಥವಾ ಅದರಲ್ಲಿ ಏನಾದ್ರು ಹೆಚ್ಚಿಲ್ಲ? ಅದು ಅಂದ್ರೆ ಮೈಲ್ ತುತ್ತ ಅಂದ್ರೆ ಈಗ 1 ಕೆಜಿ ತುತ್ತಕ್ಕೆ 1.5 ಕೆಜಿ ಸುಣ್ಣ ಆಗ್ಬೇಕು. ಅಂದ್ರೆ ಅದಕ್ಕೆ 90 ಲೀಟರ್ ನೀರ್ ಹಾಕ್ಬೇಕು, ಅದನ್ನ ಎಲ್ಲ ಸರಿಯಾಗಿ ಕಲಸಿ ಅದು ಆಮೇಲೆ ಸ್ಪ್ರೇ ಮಾಡೋದು ಗಿಡಕ್ಕೆ. ಅಂದ್ರೆ ಈ ಅಡಿಕೆ ಹೋಗಿ ಈಗ ಒಂದಕ್ಕೆ ಒಂದರ ಬದಲು 1.5 ಯಾಕೆ ಹಾಕ್ಬೇಕು? 1.5 ಅಂದ್ರೆ ಅದಕ್ಕೆ ಲಿಮಿಟ್ ಇರ್ತದೆ. ಆ ಪ್ರಮಾಣದಲ್ಲಿ ಹಾಕಿದಾಗ ಸರಿಯಾಗಿ ಔಷಧಿ ಸರಿಯಾಗಿ ಒಂದು ಇದಾಗ್ತದೆ. ಅಂದ್ರೆ ಈಗ ಈಗ ಬರೀ ತುತ್ತ ಒಂದೇ ಹೊಡೆದ್ರೆ ಅಡಿಕೆ ಸುಟ್ಟು ಹೋಗ್ಬಿಡ್ತದೆ, ಅದು ಕೆಳಗೆ ಬಿದ್ದು ಹೋಗ್ಬಿಡ್ತದೆ. ಅದಕ್ಕೆ ಸುಣ್ಣ ಹಾಕಿದ್ರೆ ಅಡಿ ಆ ತುತ್ತದ ಒಂದು ಪವರ್ ಅನ್ನ ಕಡಿಮೆ ಮಾಡ್ತದೆ. ಮೊದಲೆಲ್ಲ ಈ ಚಿಪ್ಪು ಸುಣ್ಣ ಅಂತ ಬರ್ತಾ ಇತ್ತು, ಇವಾಗ ಇತ್ತೀಚೆಗೆ ಪೌಡರ್ ರೂಪದಲ್ಲಿ ಕೂಡ ಬಂದಿದೆ. ಏನಾದ್ರು ಬದಲಾವಣೆ ಆಗಿದೆ, ಏನಾದ್ರು ಅನುಕೂಲ ಆಗಿದೆ? ಬದಲಾವಣೆ ಅಂದ್ರೆ ಇವೆಲ್ಲ ಸ್ವಲ್ಪ ಡುಪ್ಲಿಕೇಟ್ ತರ ಬರ್ತಾ ಇದೆ. ಮೈಲ್ ತುತ್ತ ಕೂಡ ಡುಪ್ಲಿಕೇಟ್ ತರ ಬರ್ತಿದೆ. ಮತ್ತೆ ಒಂದ್ ಸಲ ಹೊಡೆದ್ರು ಕೂಡ ಇದು ಕೊಳೆ ನಿಯಂತ್ರಣ ಆಗ್ತಿತ್ತು. ಏನೇನು ಮಾಡ್ತಾರೆ ಕೆಮಿಕಲ್ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಪೌಡರ್ ಬರ್ತದೆ, ನಾವು ನೀರಲ್ಲಿ ಹಾಕ್ತಾ ಇರೋದು ಮಾಡುದು. ಮೊದಲೆಲ್ಲ ಬಟ್ಟೆಯಲ್ಲಿ ಕಟ್ಟಿ 1 ತಾಸು ಬಿಸಿನೀರಿನಲ್ಲಿ ನೆನೆಸಿಟ್ಟರೆ ಆಮೇಲೆ ಅದು ಎಲ್ಲ ಸ್ಪ್ರೇ ಆಗಿ ಕೆಳಗೆ ಬೀಳ್ತಿತ್ತು. ಈಗ ಹಂಗಿಲ್ಲ, ಆಗಿಂದಾಗ್ಲೇ ತಯಾರು ಮಾಡೋದು. ಇದು ಏನಂತ ನಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಸರ್, ಈಗ ಕೊಳೆ ರೋಗ ಆಯ್ತು, ಇದ್ಯಾವುದೇ ಬೇರೆ ಏನಾದ್ರು ಸಮಸ್ಯೆ ಬರ್ತದೆ ಅಡಿಕೆ ತೋಟದಲ್ಲಿ? ಕೊಳೆ ಬಂದವಾಗ ಅದು ಅಡಿಕೆಗೆ ಬೆಲೆನೂ ಕಮ್ಮಿ ಅಂದ್ರೆ ರೇಟ್ ಇರುವುದಿಲ್ಲ. ಕೊಳೆ ಅಡಿಕೆ ಮಾರ್ಕೆಟ್ ಇದೆ, ಅಲ್ಲೂ ಎಲ್ಲ ಗುಟ್ಕ ಅಡಿಕೆ ಕಳುತ್ತದೆ ಅಂತ ಅದನ್ನ ನಾವು ನೋಡ್ತಾ ಇಲ್ಲ. ಆದ್ರೆ ಅಡಿಕೆನು ಬಹಳ ಹದರಾಗ್ಬಿಡ್ತದೆ, ಅದನ್ನು ಶುಂಠಿ ತಯಾರು ಮಾಡಿ ಕಳ್ಕೊಂಡು ಎಳೆ ಅದು ಸ್ವಲ್ಪ ಬಂದ್ವಿ ಎಳೆ ತಿಂದಾಗಲೇ ಅಡಿಕೆ ತಳಗ್ ಬಿದ್ದು ಹೋಗ್ಬಿಡ್ತದೆ. ಅದೇನು ಪ್ರಯತ್ನ ಆಗುದಿಲ್ಲ, ಆಮೇಲೆ ನಾವು ಕೋಪಿಡ್ತೀವಿ, ಅದೇನು ಸಿಕ್ಕುವುದಿಲ್ಲ. ಅಡಿಕೆ ತೋಟದಲ್ಲಿ ಈಗ ಮಿಶ್ರ ಬೆಳೆಯಾಗಿ ನೀವು ಕಾಳು ಮೆಣಸು ಬೆಳೀತಾ ಇದ್ರಿ, ನಿಂಬೆ ಕಾಫಿ ಏಲಕ್ಕಿ ಎಲ್ಲ ಬೆಳೆಗಳನ್ನು ಕೂಡ ಬೆಳೀತಾ ಇದ್ರಿ, ಈ ಮಿಶ್ರ ಬೆಳೆಗೆ ಒಂದು ಪ್ರತ್ಯೇಕ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ತೀರಿ? ಮಿಶ್ರ ಬೆಳೆ ಅಂದ್ರೆ ಈಗ ಕಾಳು ಮೆಣಸು ಬೆಳಿತೇವೆ, ಅದು ಅಡಿಕೆ ಗಿಡಕ್ಕೆ ಕಾಳು ಮೆಣಸಿನ ಬೆಳೆ ಹಚ್ಚುತ್ತೇವೆ. ಅದಕ್ಕೂ ಅದಕ್ಕೂ ಕೂಡ ನೀರು ತುಂಬಾ ಸುಮ್ಮನೆ ಇರೋದು, ಅದು ಒಂದು ಎರಡು ಸಲ ಹೊಡಿಬೇಕಾಗ್ತದೆ. ಅದರಿಂದ ನಮಗೆ ಬಾಕಿ ಈ ಉಪಜೀವನ ಮತ್ತೆ ಅಡಿಕೆ ಗಿಡಕ್ಕೆ ಮತ್ತೆ ಅದಕ್ಕೆ ಗೊಬ್ಬರ ನೀರು ಬಾಕಿ ಮೇಂಟೆನ್ಸ್ ಇರ್ತದಲ್ಲ, ಅದ್ರ ಖರ್ಚಿಗೆ ಅದು ಬರ್ತದೆ. ಅಂದ್ರೆ ನಾವು ಇಷ್ಟೇ ಬರ್ಬೇಕಂತೇಳಿ ಅದಕ್ಕೆ ನಾವು ಇದು ಮಾಡುದಿಲ್ಲ. ಆದ್ರೆ ಅದು ಕೂಡ ಒಂದು ನಮ್ಗೆ ಕೂಡ ಕೊಡ್ತದೆ. ಈ ಕಾಳು ಮೆಣಸು ಒಂದೇ ಕಡೆ ಈಗ ಎಷ್ಟು ಅಡಿಕೆ ಗಿಡ ಇದೆ ಒಂದೇ ಕಡೆ, ಈಗ ಒಂದು 500 ಅಡಿಕೆ ಇದೆ ಅಂದ್ರೆ 5 ಬೆಲೆ ಆಗ್ತದೆ. ಕನಿಷ್ಠ ಒಂದು 4-5 ಲಕ್ಷ ರೂಪಾಯಿಂದ ಕಾಳು ಮೆಣಸು ಬರ್ತದೆ, ಒಂದೇ ಕಡೆ ಬರ್ತದೆ. ಅದಕ್ಕೆ ಎಲ್ಲ ಅಡಿಕೆ ಮರಗಳಿಗೂ ಕೂಡ ಕಾಳು ಮೆಣಸು ಬಿಟ್ಟು ಅಡಿಕೆ ಗಿಡಕ್ಕೂ ನಾವು ಹಚ್ಚಬಹುದು. ಅದಕ್ಕೆ ಈಗ ಲಿಂಚನಿಗೆ ಬಂದದೆ, ಅಂದ್ರೆ ಮಿಷನ್ಗೆ ಬಂದದೆ, ಮಿಷನ್ಗೆ ಮೇಲೆ ಹತ್ತಿ ಮೇಲೆ ಅಡಿಕೆ ತೆಗಿತಾರೆ. ಈಗ ಒಂಥರ ಜ್ಯೋತಿ ಅಂತ ಬಂದಿದೆ, ಸಾಧಾರಣ 80 ಫೂಟ್ ಹೈಟ್, ಅದು ಸ್ಪ್ರಿಂಗ್ ಮೇಲೆ ಇದು ಇದಿರ್ತದೆ. ಅದು ಕೆಳಗಿನ ಮನೆಯಿಂದ ಬೆಳೆಯುವ ಕೆಳಗಿನ ಮನೆಯಿಂದ ಅಡಿಕೆ ತೆಗೆಯುವ ಒಂದು ವ್ಯವಸ್ಥೆ ಮಾಡಿದ್ರೆ, ಮತ್ತೆ ಕೆಳಗ ಒಬ್ಬರು ಮಕ್ಕಳು ಲೇಬರ್ ಇರ್ತದೆ, ಅವರು ಬುಟ್ಟಿ ಇಡ್ತಾರೆ, ಅದನ್ನು ಇಲ್ಲಿ ಜಂಪ್ ಮಾಡಿ ಹಿಡಿತಾರೆ. ಈ ಕಾರ್ಬನ್ ಫೈಬರ್ ಗೋಲಿ ಬಂದ ನಂತರ ನಿಮ್ಮ ಒಂದು ಕೆಲಸ ಎಷ್ಟು ಮಟ್ಟಿಗೆ ಸುಲಭವಾಗಿದೆ? ಈಗ ಬಹಳ ಅನುಕೂಲ ಆಗಿದೆ, ಅಂದ್ರೆ ನಮ್ಗೆ ಸ್ವಲ್ಪ ಲೇಬರ್ ಜಾಸ್ತಿ ಕಡಿಮೆ ಬೀಳ್ತದೆ, ಹಾಗಾಗಿ ನಮ್ಗೆ ಅದರಿಂದ ಬಹಳ ಅನುಕೂಲ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಮರ ಅಂತ ಜಾರುವಂತ ಒಂದು ಸಮಸ್ಯೆ ಕೂಡ ಇರ್ತದೆ. ಹೌದೌದು, ಹಾಗಾಗಿ ಕೆಳಗಿನ ಸ್ವಲ್ಪ ಮಳೆ ಕಮ್ಮಿ ಇದ್ದ ಕೆಳಗಿನ ಹೊಡಿಲಿಕ್ಕಾಗ್ತದೆ. ಆದ್ರೆ ಅದಕ್ಕೂ ನೋಡಬೇಕು, ಅದೊಂದು ನಾವು ಆ ಯಂತ್ರಗಳನ್ನು ತಂದು ಕೂಡ ನಮ್ಮ ಹತ್ರ ಆಗುದಿಲ್ಲ. ಅದು ಸ್ವಲ್ಪ 80 kg ವಜ್ಜೆ ಇರ್ತದೆ, ಸ್ವಲ್ಪ ಬಲಿಷ್ಠವಾದ ಜನನೇ ಬೇಕಾಗ್ತದೆ. ಆಮೇಲೆ ಈಗ ಮಿಶ್ರ ಬೆಳೆಯಾಗಿ ಏಲಕ್ಕಿ ಮತ್ತೆ ನಿಂಬೆ ಇದನ್ನೆಲ್ಲ ಬೆಳಿತೀರಲ್ಲ, ಅದೊಂದು ಎಕರೆ ಇಷ್ಟೊತ್ತು ಹಾಕ್ತಿರೋ ಅಥವಾ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಹಾಕೋಣ? ಎಲ್ಲೆಲ್ಲಿ ಜಾಗ ಅಂತ ಹಾಗಿಲ್ಲ, ಈಗ 9 ಫುಟಿನ ಒಂದು ಅಡಿಕೆ ಗಿಡ ನಮ್ದು ಬರ್ತದೆ. ಈಗ 14 ಫುಟಿನ ಅಡಿಕೆ ಒಂದು ಭರಣ ಮಾಡ್ತೇವಲ್ಲ ಮಿಶಿಗಾಲಿಗೆ, ಆ ಕಡೆ ಈ ಕಡೆ ಕಾಲಿಗೆ ಹೊಡೆದ ನಂತರ ಅದರ ನಡುವೆ 9 ಫುಟಿ ಒಂದೊಂದು ಅಡಿಕೆ ಗಿಡ ಹಾಕಿದ್ರೆ ಅಂದ್ರೆ ತ್ರಿಕೋನ ಹಾಕೋದಲ್ಲ ಆಗ್ತದೆ. ಆ ಕಡೆ ನೋಡಿದ್ರು ಲೈನ್ ಕಾಣ್ಬೇಕು ಕರೆಕ್ಟ್ ಆಗಿ, ಅಂದ್ರೆ ಹೆದ್ದಾಕ ಹೆಂಗಾದ್ರೂ ಗಿಡ ಹಚ್ಚಲು ಹಚ್ಚುದಲ್ಲ, ಅದಕ್ಕೊಂದು ಪದ್ಧತಿದೆ. ಅಂದ್ರೆ ಮತ್ತೆ ಆ ಮಿಶಿಗಾಲಿಗೆ ಸ್ವಲ್ಪ ಈ ಮಳೆಯಲ್ಲಿ ಎಲ್ಲ ಕೊಚ್ಕೊಂಡ್ಬಿಟ್ಟು ಅದನ್ನು ಮತ್ತೆ ಬೇರೆ ಮಣ್ಣಾಗಿ ಮುಚ್ಚಿ ಮತ್ತೆ ಬೇರೆ ಕಾಲಿಗೆ ಹೊಡಿಲಿಕ್ಕೆ ಅದೆಲ್ಲ ಒಂದು ಸಿಸ್ಟಮ್ ಇರ್ತದೆ. ಅದು ಆ ತರ ನಾವು ಅಡಿಕೆ ತೋಟವನ್ನ ಮಾಡ್ತೇವೆ. ಈಗ ಈ ನಿಂಬೆ ಬಗ್ಗೆ, ಈಗ ಲಿಂಬೆಗಳನ್ನ ನಾವು ತೋಟದ ಸುತ್ತಮುತ್ತಲು ಲಿಂಬೆಗಳನ್ನ ಹಾಕಿದ್ದೇವೆ, ಅದು ಒಂದು 30 ಫುಟಿ ಒಂದು ಲಿಂಬೆ ಗಿಡ ಹಾಕಿದ್ದೇವೆ. ಅದು ಕನಿಷ್ಠ ಒಂದು ಲಿಂಬೆ ಗಿಡಕ್ಕೆ 1-1.5 ಸಾವಿರ ಲಿಂಬೆಕಾಯಿ ಬರ್ತದೆ. ಅದು ಸೀಸನ್ ಟೈಮ್ ಅಂದ್ರೆ ಒಳ್ಳೆ ಮಾರ್ಕೆಟ್ ಸಿಗ್ತದೆ. ಈ ಮಳೆಗಾಲದಲ್ಲಿ ಈಗ ಜಾಸ್ತಿ ಬರ್ತದೆ, ಈಗ ಯಾರು ಕೇಳೋದಿಲ್ಲ, ಬಿದ್ದು ಕೊಳ ಕೊಡ್ತಾ ಇದೆ. ಅಂದ್ರೆ ಈಗ ರೈತರ ಮಟ್ಟದಲ್ಲಿ ಸಂಸ್ಕರಣೆ ಮಾಡುವಂತದ್ದು, ಜ್ಯೂಸ್ ಮಾಡುವಂತದ್ದು ಏನು ಮಾಡುವಂತದ್ದು ಇಲ್ಲಿ ನಮ್ಮಲ್ಲಿ ಇಲ್ಲಿ ದಾಂಡೇಲಿ ಲವಳ್ಳಿ ಅಂತ ಈಗ ಎಲ್ಲೂ ಮಾರ್ಕೆಟ್ ಇಲ್ಲ, ಅದು ಹೊರಗಡೆ ತಗೊಂಡೋಗ್ಲಿ ಇರ್ಬೋದು. ಅಲ್ಲಿ ಹೆಚ್ಚಿನ ದೂರ ಇಲ್ಲ, ದೂರ ಇಲ್ಲ, ಆದ್ರೆ ಅಲ್ಲಿ ನಮ್ಗೆ ಅಷ್ಟು ಅದ್ರ ಬಗ್ಗೆ ಇದಿಲ್ಲ. ಮತ್ತೆ ಇಲ್ಲ ಅವರಿಗೆ ಇವರಿಗೆ ನಾವು ದಾನ ಮಾಡ್ತೇವೆ, ಅವರು ತಗೊಂಡೋಗ್ತಾರೆ, ನೆಂಟರು ಇಟ್ಟರು ಎಲ್ಲ ತಗೊಂಡೋಗ್ತಾರೆ. ಇಲ್ಲಿ ಬಂದು ತೋಟಕ್ಕೆ ಬಂದು ಖರೀದಿ ಮಾಡುವವರು ತೋಟಕ್ಕೆ ಬಂದು ಕೊಡುತ್ತೆ, ಅಂದ್ರೆ ಫೋನ್ ಮಾಡಿ ಬಂದ್ರೆ ತಗೊಂಡೋಗ್ತಾರೆ. ನಮ್ಗೆ ಸ್ವಲ್ಪ ನಮ್ಗೆ ಸ್ವಲ್ಪ ನಮ್ಗೆ ಯಾರು ದುಡ್ಡು ಕೊಡೋದಿಲ್ಲ ಮಳೆಗಾಲದಲ್ಲಿ, ಈಗ ಯಾರು ಇಲ್ಲ, ಎಲ್ಲರೂ ಕಡೆ ಇದೆ ಅಂತ ಹೇಳ್ತಾರೆ. ಎಲ್ಲರೂ ಒಂದಷ್ಟು ಹೇಳ್ಕೊಂಡು ಮಾಡಿ ಧಾರವಾಡಿಗೆ ಮಾಡಿ ಮಾಡಬಹುದು. ಅಂದ್ರೆ ಈಗ ನಮ್ಮಲ್ಲಿ ಅದು ಆ ಒಂದು ಸಿಸ್ಟಮ್ ಇನ್ನೂ ಇಲ್ಲ. ಅಂದ್ರೆ ಅವರು ಖರ್ಚಿಗಂತ ಮಾಡಿದ್ದೆ, ನಾ ಸ್ವಲ್ಪ ಜಾಸ್ತಿ ಗಿಡ ಹಾಕಿದ್ದೆ. ನಮ್ದು ಕನಿಷ್ಠ ಒಂದು 50-60 ಗಿಡ ಇದೆ, ಅಂದ್ರೆ ಈಗ 1.5 ಸಾವಿರ ಗಿಡ ಅಂದ್ರೆ ಅದ್ರ ಒಂದು 1 ಲಕ್ಷದ ಮೇಲೆ ನಮ್ದು ಲಿಂಬೆ ಹಣ್ಣು ಆಗ್ತದೆ. ಅದೇ ಮಳೆಗಾಲದಲ್ಲಿ ಅಷ್ಟು ಬ್ಯಾಸಿಗೆ ಸ್ವಲ್ಪ ಕಡಿಮೆ ಹಾಕ್ತಾನಪ್ಪ. ಎಷ್ಟು ಅಂತ ತಿಂತ, ನಾವು ಇಬ್ಬರು ಗಂಡ ಹೆಂಡತಿ ಎರಡು ಹೆಣ್ಮಕ್ಳು ನನಗೆ, ಅದು ಒಂದು ಲಗ್ನ ಆಗಿದೆ. ಇನ್ನೊಂದು ಬೆಂಗಳೂರಿನಲ್ಲಿ ಆನ್ಲೈನ್ ನಲ್ಲಿ ಯೋಗ ಕ್ಲಾಸ್ ಕಲಿಸ್ತಾನೆ. ಆಮೇಲೆ ಈಗ ಕಾಫಿ ಏಲಕ್ಕಿ ಬಗ್ಗೆ ಹೇಳಿ. ಕಾಫಿನೂ ಈಗ ಈಗ ಸದ್ಯ ಈಗ ಒಂದು 10 ವರ್ಷದಲ್ಲಿ ನಮ್ಮಲ್ಲಿ ಪ್ರಚಾರ ಆಗಿದೆ. ಈಗ ಕಾಫಿ ಗಿಡನೂ ಆಗಿದೆ, ಈಗ ಸ್ವಲ್ಪ ಸ್ವಲ್ಪ ಕಾಫಿ 3 ವರ್ಷಕ್ಕೆ ಕಾಫಿ ಚಾಲು ಆಗ್ತದೆ, 6 ವರ್ಷಕ್ಕೆ ಫುಲ್ ಬರ್ತದೆ ಅಂತೆ. ಒಂದು ಗಿಡಕ್ಕೆ ಕನಿಷ್ಠ 10-15 kg ಕಾಫಿ ಆಗ್ತದಂತೆ, ಅದಂದ್ರೆ 200-250 rupees kg ಅಂತ, ಅಂದ್ರೆ 25,000 rupees ಕ್ವಿಂಟಲ್. ಅದು ಇಲ್ಲಿ ಕದಂಬದವರು ಸಿಪ್ಸಿ ಮಾರ್ಕೆಟ್ ಇದೆ ಅಂತದ್ದು, ಅದನ್ನು ನೋಡ್ಬೇಕು. ಈ ಸದ್ಯ ನಾನು 15 kg ಎಷ್ಟಾಗಿದೆ, ಈಗ 1,000 ಗಿಡ ಹಾಕಿದ್ದೇನೆ ನಾನು. ಇಲ್ಲಿ ಯಾವ ತಳಿ ಬರ್ತಾ ಇದೆ? ಈಗ ಇಲ್ಲಿ ಲೋಕಲ್ ತಳಿನ ಕಾಫಿ ಯಾವ ತಳಿ ಅಂತ ನನಗೆ ಅದ್ರ ಬಗ್ಗೆ ನೆನಪಿಲ್ಲ. ಅದ್ರ ಮನೆಯಲ್ಲೇ ಕಾವೇರಿ ಅಂತ ಇದೆ, ಅಥವಾ ರೋಬಸ್ಟ್. ಕಾವೇರಿ ಅದು ಯಾವ್ದು ನಮ್ಮಲ್ಲಿ ಮಳೆಗೆ ಒಂದು ನಾವು ಚಿಕ್ಕ ಗಿಡ, ಅದು ಜಾಸ್ತಿ ಆಯ್ಕೊಂಡ್ರೆ ಅದನ್ನು ನಾವು ಕಟ್ ಮಾಡ್ತೇವೆ. ಯಾಕಂದ್ರೆ ನಾವು ಈಗ ಜೆಟ್ ಮಾಡ್ತೇವಲ್ಲ ನೀರು ಕೊರಗೆ ಸ್ಪ್ರೇ, ಅದು ತಾಗುದಿಲ್ಲ, ಹಾಗಾಗಿ ಇದು ಮಾಡ್ತೇವೆ, ಸ್ವಲ್ಪ ಕಟ್ ಮಾಡ್ತೇವೆ. ನಮ್ಗೆ ಎಷ್ಟು ಆಯ್ಕೆ ಅಂತ ನಾವು ನಿಂತ್ಕೊಂಡು ಕಾಫಿ ತೆಗೆಯುವ ಹಂಗೆ. ಈಗ ಬೇಸಿಗೆಯಲ್ಲಿ ಈಗ 2 ಸರಿ ನೀರು ಕೊಡಬೇಕು ಅಂತ ಹೇಳ್ತೀವಿ ಕಾಫಿ ಗಿಡಗಳಿಗೆ, ಬ್ಲಾಸಮ್ ಶವರ್ ಅಂತ ಹೇಳ್ತೀವಿ, ಗ್ಲುಕೋಸ್ ಬ್ಲಾಸಮ್ ಅಂತ ಹೇಳ್ತೀವಿ. ದೇಶದಲ್ಲಿ ನೀರು ಕೊಡ್ಬೇಕಂತೇಳಿಲ್ಲ. ಅಂದ್ರೆ ನಮ್ಗೆ ಅಡಿಗೆ ಗಿಡ ನೀರು ಕೊಡ್ಬೇಕಾದ್ರೆ ನೀರು ನೀರು ಆಗ್ತದೆ, ಅದೇ ನೀರೇ ಬೀಳ್ತದೆ ಜಾಸ್ತಿ ಆಗ್ತದೆ ಬಿಟ್ರೆ ಅದಕ್ಕೆ ಕಾಫಿ ಗಿಡಗಳಿಗೆ ನೀರಿನ ಅವಶ್ಯಕತೆ ಇಲ್ಲ, ಏನು ಇಲ್ಲ, ಏನು ಬೇಡ. ಅದು ಹೂ ಬಿಡೋದಕ್ಕಿಂತ ಮೊದಲೇ ಏನು ಬೇಡ, ಈ ಸದ್ಯಕ್ಕೆ ಏನು ಬೇಡ, ತಾನೇ ಬೆಳೀತಾ ಇದ್ರು. ನಾವು ಈಗ ಸಾವಯವ ಗೊಬ್ಬರ ಅಂದ್ರೆ ಜಂಗ ಅಡವಿಯಿಂದ ಎಲ್ಲ ತಪ್ಪಲ ಎಲ್ಲ ಗಿಡಕ್ಕೆ ತಪ್ಪಲನ್ನು ತುಂಬ ಆಗ್ತದೆ. ಅದು ಮತ್ತೆ ಈ ಗೆದ್ದಲೆ ಗೆದ್ದೆ ಹೋಗಿ ವರ್ಲೆ ಅಂತ ಹೇಳ್ತೇವಲ್ಲ, ಅದೆಲ್ಲ ಅದನ್ನ ತಿಂದು ಮತ್ತೆ ಅದು ಈಗ ಎರವತ್ತಾರಾಗ್ತದೆ, ಅದರಿಂದ ಎಲ್ಲ ಗೊಬ್ಬರ ಆಗ್ತದೆ. ಹಾಗಾಗಿ ನಮ್ಗೆ ಕರೆ ಕೃಷಿ ಮಿತ್ರ ಅಂದ್ರೆ ಈಗ ಆ ಗೆದ್ದಲು ಸಮೇತ ನಮ್ಗೆ ಬೇಕು. ಹೌದು, ಈ ಏಲಕ್ಕಿ ಕೃಷಿ ಬಗ್ಗೆ, ಏಲಕ್ಕಿ ಕೃಷಿ ಅಂದ್ರೆ ನಾವು ಏಲಕ್ಕಿ ಒಂದು ಬೀಜ ಹಾಕಿ ಸಸಿ ತಯಾರು ಮಾಡ್ಕೊಳ್ತೇವೆ ಮನೆಯಲ್ಲೇ. ಅದೊಂದು ಎರಡು ತಿಂಗಳಿಗೆ ಸಣ್ಣ ಗಿಡ ಆಗ್ತದೆ, ಆಮೇಲೆ ಅದನ್ನು ಬೇಕಾದ್ರೆ ನಾವು ಈ ಕೊಟ್ಟೆಗೆ ಮಣ್ಣು ಹಾಕಿ ಒಳ್ಳೆ ಒಳ್ಳೆ ಸಮೃದ್ಧಿ ಮಣ್ಣು ಹಾಕಿ ಅದರಲ್ಲಿ ನಾವು ಗಿಡ ತಯಾರು ಮಾಡಿ ಆಮೇಲೆ ಅದು ಅಡಿಕೆ ಗಿಡದ ನಡುವೆ ಹಚ್ಚುತ್ತೇವೆ. ಒಂದು ಒಂದೊಂದು ಬರಣದಲ್ಲಿ ಅದ್ರ ಅದು ಎಷ್ಟು ಹುಟ್ಟಿದೆ ಅನ್ನೋದನ್ನ ಆ ಲೆಕ್ಕದಲ್ಲಿ ನಾವು ಹಚ್ತೇವೆ, ಮೆಂಟೇನ್ಸ್ ಮಾಡ್ತೇವೆ. ಅದು ಒಂದು 3 ವರ್ಷದಲ್ಲಿ ಏಲಕ್ಕಿ ಚಾಲು ಆಗ್ತದೆ. ಒಂದು ಗಿಡಕ್ಕೆ ಕನಿಷ್ಠ ನಾವು ಸರಿಯಾಗಿ ಅದನ್ನು ಶ್ರಮ ಬಿಟ್ಟರೆ ಎರಡರಿಂದ 3 ಕೆಜಿ ಏಲಕ್ಕಿ ಬರ್ತದೆ. ಹಸಿಯ ಒಣಗಿದ ಒಣಗಿ ಎರಡರಿಂದ 3 ಕೆಜಿ ಬರ್ತದೆ. ಇದರಲ್ಲಿ ಈಗ ಅಳಿಲು ಮತ್ತೆ ಕಾಡು ಹಂದಿ ಅಂತ ಸಮಸ್ಯೆ ಈಗ ಸದ್ಯಕ್ಕೆ ಚಾಲಾಗಿದೆ ಅಂದ್ರೆ ಹಾವು ಇಲ್ಲಿ ಹೆಗಡ ಆಮೇಲೆ ಈ ಮಣ್ಣಿಲೆಲ್ಲ ನಮ್ಮಲ್ಲಿ ಬಾಳ ಕಾಟ ನವಿಲು ಕಾಟ ನವಿಲು ತಿಂತ ಅದು ಹಣ್ಣಾದ್ರೆ 2 ದಿವಸ ಒಂದಲ್ಲ ನೋಡ್ಕೊಂಡು ಹಣ್ಣಾದ ಕೂಡಲೇ ಕೈ ತಾನೇ ಬರ್ತದೆ ಹಸಲು ಏಲಕ್ಕಿ ಬೇರೆ ಕಲರ್ ಬೇರೆ ಗೊತ್ತಾಗ್ತದೆ ಹಳದಿ ಬರ್ತದೆ. ಅದನ್ನು ನಾವು ತೆಗೆದು ಮನೆಗಡೆ ತಂದು ಡ್ರೈಯರ್ ನಲ್ಲಿ ಒಣಗಿಸಿ ಆಮೇಲೆ ತಯಾರು ಮಾಡ್ಕೊಳ್ತೇವೆ. ಈಗ ಅಡಿಕೆನೆಲ್ಲ ನೀವು ಒಣಗಿಸ್ಲಿಕ್ಕೆ ಏನಾದ್ರೂ ಡ್ರೈಯರ್ ಅಂತ ವ್ಯವಸ್ಥೆ ಉಂಟು? ಅಡಿಕೆ ಒಣಗಿಸಿ ನಾವು ಡ್ರೈಯರ್ ಮಾಡಿಲ್ಲ ಈ ಸದ್ಯಕ್ಕೆ ಮಟ್ಟಿಗೆ. ಅದೀಗ ಮತ್ತೆ ಏನೋ ಬಾಳ ನಮಗೆ ವಿಧಾನ ಬಂದಿದೆ, ಅದು ನಾವು ಈ ಬಿಸಿಲಿಗೆ ಒಣಗಿಸ್ತೇವೆ. ಅಂದ್ರೆ ಡ್ರೈಯರಿಗೆ ಒಣಗಿಸಿದ್ರೆ ಅದು ಸ್ವಲ್ಪ ಹಗುರಾಗ್ತದೆ ಅಂತ ತಾನಾಗಿ ನೈಸರ್ಗಿಕವಾಗಿ ಒಣಗಿದ್ರೆ ಅಡಿಕೆ ಒಂದು ಒಳ್ಳೆ ತೂಕನು ಬರ್ತದೆ ಮತ್ತೆ ಸ್ವಲ್ಪ ಕ್ವಾಲಿಟಿ ಆಗ್ತದೆ. ಈಗ ಏಲಕ್ಕಿ ಒಣಗಿಸುವ ಬಗ್ಗೆ ಹೇಳಿ, ಡ್ರೈಯರ್ ನಲ್ಲಿ ಹೇಗೆ ಒಣಗಿಸುವಂತದ್ದು, ಒಂದು ಟ್ರೇ ಕೆಪಾಸಿಟಿ ಎಲ್ಲ ಎಷ್ಟಿರ್ತದೆ? ಈಗ ಏಲಕ್ಕಿ ಈಗ ಡ್ರೈಯರ್ ಸಿಗ್ತದೆ, ನಾವು ಯಾವ ಪ್ರಮಾಣದಲ್ಲಿ ಮಾಡ್ಕೊಂಡು ಅಷ್ಟೇ ಹೀಟಿಗೆ ಅದು ಎಷ್ಟು ಬೇಕು ನಮ್ಗೆ ಅಷ್ಟೇ ಒಂದು ಹೀಟಿಗೆ ನಾವು ಒಣಿಸ್ಬೇಕು ಮತ್ತೆ ಆಮೇಲೆ ಮತ್ತೆ ಸ್ವಲ್ಪ ಕೋಲ್ಡ್ ಮಾಡಬೇಕು ಆಮೇಲೆ ಮತ್ತೆ ಹಾಕೋದು. ಹಿಂಗ್ ಮಾಡ್ತಾ ಇದ್ರೆ ಒಂದು 24 ಗಂಟೆಲ್ಲ ಏಲಕ್ಕಿ ರೆಡಿ ಆಗ್ತದೆ. ಒಂದು ಟ್ರೇಲಿ ಎಷ್ಟು ಹೇಳಿದ್ರೆ ಒಂದು ಟ್ರೇಲಿ 4-5 ಕೆಜಿ ಏಲಕ್ಕಿ ಮಾಡ್ಬೋದು. ಒಂದ್ಸರಿ ಕೊಯ್ಲು ಮಾಡ್ಬೇಕಿದೆ ಎಷ್ಟು ಸಿಗ್ತದೆ? ಒಂದ್ಸಲ ಕೊಯ್ಲು ಮಾಡ್ಲಿಕ್ಕೆ ಒಂದು 4-5 ಆರು ಸಾಕು. ಎಷ್ಟು ಕೆಜಿ? ಒಂದು 5-6 ಕೆಜಿ ಬರ್ತದೆ ಅಷ್ಟೇ. 5-6 ಕೆಜಿ ಬರ್ತದೆ ಒಣಗಿ. ಅದು ನಾವು ಹಸಿದು ನಾ ಲೆಕ್ಕ ಮಾಡಿ ಸಾಧನೆ 25 ಕೆಜಿ ಬಂದರು. ಅವರು ಒಣಗಿದ ನಂತರ 6 ಕೆಜಿ ಬರ್ತದೆ, ಅಷ್ಟು ಅದರ ಆಗ್ತದೆ ಚುರುಮುರಿ ಹಾಗೆ. ಆಮೇಲೆ ಈ ಮಿಶ್ರ ಬೆಳೆಗಳಿಗೆಲ್ಲ ನೀವು ಗೊಬ್ಬರ ಕೊಡುವ ಒಂದು ವಿಧಾನ ಹೇಗೆ, ಎಷ್ಟು ಪ್ರಮಾಣದಲ್ಲಿ ಹೇಗೆ ಕೊಡ್ತೀರಿ? ಮಿಶ್ರ ಬೆಳೆಗೆ ನಾವು ಈಗ ಈ ಯಾವುದೇ ಗೊಬ್ಬರನು ಕೊಟ್ಟಿಲ್ಲ. ಈಗ ಅಡಿಕೆ ಗಿಡಕ್ಕಾದ್ರೂ ಅಷ್ಟೇ, ನಾವು ಈಗ ಕೊಟ್ಟಿಗೆ ಗೊಬ್ಬರ ದನದ ಸಗಣಿ ಅಷ್ಟೇ ಹಾಕ್ತೇವೆ. ಆಮೇಲೆ ಈಗ ಅಡಿಗೆ ಒಳಗಿಂದ ತಪ್ಪಲ ಹಾಕ್ತೇವೆ, ನೀರು ಕೊಡ್ತೇವೆ. ಅಷ್ಟರಲ್ಲೇ ನಾವು ಇದು ಮಾಡ್ತಾ ಇದ್ದೇವೆ. ಈ ಸಾವಯವ ಗೊಬ್ಬರ ಬಿಟ್ಟು ಇನ್ನು ಯಾವುದೇ ಕೊಟ್ಟಿಲ್ಲ, ಈ ಸುಣ್ಣವನ್ನು ಕೊಡ್ತಾ ಇದ್ದೇವೆ. ನಾನು ನಮ್ಮಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಈ ಮಣ್ಣು ಒಂದರ ಹುಳಿ ಆಗ್ತದೆ. ಹಾಗಾಗಿ ಒಂದು ಎಕರೆಗೆ ಕನಿಷ್ಠ 15 ಚೀಲ ಕೃಷಿ ಸುಣ್ಣ ಅಂತ ಸಿಗ್ತದೆ, ಅದನ್ನು ಸಿಂಪಡಣೆ ಮಾಡ್ತೇವೆ. ಈಗ ಸುಣ್ಣವನ್ನು ಕೊಡುವ ಒಂದು ಪ್ರಮಾಣ ಮತ್ತು ಸಮಯ ಯಾವಾಗ? ಅದು ಸಾಧಾರಣ ಮೇ ಇಂದ ಜೂನ್ ಅವಧಿಯ ತಿಂಗಳಲ್ಲಿ ಕೊಡ್ಬೇಕು. ಬೇಸಿಗೆಯಲ್ಲಿ ಕೊಟ್ಟರೆ ನೀರಿನ ಒಂದು ವಾತಾವರಣ ಸೌಲಭ್ಯ ನಮ್ಗೆ ಇದ್ರೆ ನಾವು ಬೇಸಿಗೆಯಲ್ಲಿ ಕೊಡ್ಬೋದು, ಇಲ್ಲದ್ರೆ ಮಳೆಗಾಲದಲ್ಲಿ ಅಂದ್ರೆ ಜೂನ್ ಜುಲೈದಲ್ಲಿ ಅದನ್ನು ತೋಟಕ್ಕೆ ಹಾಕ್ಬಹುದು. ಇಷ್ಟು ಒಂದು ಎಕರೆಗೆ? ಒಂದು ಎಕರೆಗೆ ಅದು ಒಳ್ಳೆ ಸುಣ್ಣ ಅಂದ್ರೆ ಅದು ಸಿಗ್ತದೆ. ಒಳ್ಳೆ ಸುಣ್ಣ ಅಂದ್ರೆ ಒಂದು 10 ಚೀಲ ಬೇಕು, ಇಲ್ಲದ್ರೆ ಒಂದು 50 ಕೆಜಿ ಬೇಕು. ಒಂದು ಎಕರೆಗೆ 10 ಚೀಲ ಬೇಕು, ಒಂದು 50 ಕೆಜಿ ಬೇಕು. ಈಗ ಸುಣ್ಣ ಕೊಡುವುದರಿಂದ ಯಾವ ರೀತಿ ನಿಮ್ಗೆ ಅನುಕೂಲ ಆಗ್ತದೆ? ಸುಣ್ಣ ಕೊಡೋದ್ರಿಂದ ಅದು ಈ ಬೇರು ಅಂತ ಅಡಿಕೆ ಬರ್ತದೆ, ಅಡಿಕೆ ಚೆಂಡ ಸಣ್ಣಾಗಿ ಕೆಂಪಾಗಿ ಆಮೇಲೆ ಅಡಿಕೆ ಎಡೆ ಹಳದಿಯಾಗಿ ಅದು ಉದುರಿ ಚೆಂಡಾಗಿ ಅಡಿಕೆ ಗಿಡ ಸತ್ತು ಹೋಗ್ಬಿಡ್ತದೆ. ಅದು ಬೇರು ಇರ್ತದೆ. ಹಾಗಾಗಿ ಸುಳ್ಳು ಒಂದು 2-3 ವರ್ಷ ಸುಣ್ಣ ಕಂಟಿನ್ಯೂ ಕೊಡ್ಬೇಕು. ಅವಾಗ ಅದು ಆ ಬೇರುಗಳ ಪ್ರಮಾಣ ಕಮ್ಮಿ ಆಗ್ತದೆ ಮತ್ತೆ ಆ ಅಡಿಕೆ ಗಿಡವನ್ನ ಕಿತ್ತು ನಾವು ಬದಿಗೆ ಒಗ್ಗಿದ್ದೇವೆ ಆ ಹುಳಗಳನ್ನು ಸಾಯಿಸಿ. ಆಮೇಲೆ ಈಗ ಹಲಸು ಮಾವು ಚಿಕ್ಕು ಈ ಹಣ್ಣಿನ ಗಿಡಗಳನ್ನು ಕೂಡ ನೀವು ತೋರಿಸುತ್ತ ಹಾಕೊಂಡಿದ್ರಿ, ಅದು ಎಲ್ಲ ನೈಸರ್ಗಿಕವಾಗ್ತದೆ. ಒಂದ್ಸಲ ಹಕ್ಕಿ ಬಿಟ್ಟು ಒಂದು 10 ವರ್ಷಕ್ಕೆ ಅದು ಫಲ ಕೊಡ್ಲಿಕ್ಕೆ ಆಗ್ತದೆ. ಹಕ್ಕಿ ಪಕ್ಷಿ ಪ್ರಾಣಿ ಎಲ್ಲ ತಿಂದು ಹೋಗ್ತದೆ, ಉಳಿದಿದ್ದು ನಮ್ಗೆ. ಆದ್ರೆ ಅವರಿಗೆ ನಾವೆಲ್ಲ ದಾನ ಮಾಡ್ತೇವೆ, ಮಾರ್ಕೆಟಿಗೆ ಯಾರು ಕೊಡುದು? ಯಾರು ಬಂದ್ರೆ ಇಲ್ಲಿ ಮನೆ ಬಗ್ಲಲ್ಲೇ ಮಾರ್ತೇವೆ. ಅದ್ರ ಬಿಟ್ಟು ನಾವು ಅದ್ರ ನಿಮ್ಗೆ ಇಷ್ಟೇ ಇನ್ಕಮ್ ಸಿಗ್ತದೆ ಅಂತ ಹೇಳುದಿಲ್ಲ. ಯಾಕಂದ್ರೆ ಪ್ರಾಣಿ ಹಕ್ಕಿ ನಮ್ಮಲ್ಲಿ ಯಾವಾಗಲೂ ಇರ್ತದೆ. ಈ ಮುಳ್ಳು ಬರ್ತದೆ, ಗಿಣಿ ಬರ್ತದೆ, ಎಲ್ಲಾ ಜಾತಿ ಈ ಪಕ್ಷಿ ಸಂಕುಲಗಳು ಇವೆ. ಮಳೆಗಾಲದಲ್ಲಿ ಹಣ್ಣಿನ ಒಂದು ಗುಣಮಟ್ಟ ಕೂಡ ಹಾಳಾಗ್ತದೆ ಅಂತ ಕೇಳಿದೀವಿ. ಈಗ ಹಲಸಾಗ್ಬಹುದು, ಮಾವಾಗ್ಬಹುದು, ಚಿಕ್ಕಾಗ್ಬಹುದು, ಎಷ್ಟು ಸರಿ ಕೊಟ್ಟು ಹೋಗುವಂತದ್ದು ಅಥವಾ ಗುಣಮಟ್ಟ ಹಾಳಾಗುವಂತದ್ದು, ಇದರ ಏನಾದ್ರೂ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದಾ? ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ನಾನು ಸದ್ಯಕ್ಕೆ ನಿರ್ವಹಣೆ ಮಾಡ್ತಾ ಇಲ್ಲ, ನಾ ಯಾವುದೇ ಒಂದು ಮಾರ್ಕೆಟಿಗೆ ಕಳಿಸ್ತಾ ಇಲ್ಲ. ಅದನ್ನು ನಾವೀಗ ಸ್ವಲ್ಪ ಅದು ಜಾಸ್ತಿ ಆಯ್ತಂದ್ರೆ ನಮ್ಮ ಈ ನಮ್ದು ದನ ಇದೆ, ಈಗ ಒಂದು 8-10 ದನ ಇದೆ, ಆಕಳ ಕರ ಎಲ್ಲ ಅಂತ ಅವು ಅವುಕ್ಕೆಲ್ಲ ಕಟ್ ಮಾಡಿ ಅದನ್ನು ಒಣಗಿಸಿ ನಾವು ದನಕ್ಕೆ ಹಾಕ್ತೇವೆ. ಅದು ಹಿಂಡಿ ಬದಲಿಗೆ ಅದರಿಂದ ಒಳ್ಳೆ ಹಾಲು ಕೊಡ್ತದೆ ಮತ್ತು ಒಳ್ಳೆ ಕೊಡ್ತದೆ. ಈ ಹಸುಗಳಿಗೆ ಅಥವಾ ದನಗಳಿಗೆ ನೈಸರ್ಗಿಕವಾಗಿ ಬೆಳೆದಿರುವಂತಹ ಹುಲ್ಲನ್ನು ಕೊಡ್ತೀರೋ ಅಥವಾ ನೆಟ್ಟು ಬೆಳೆಸ್ತೀರಾ? ಈ ನೈಸರ್ಗಿಕವಾಗಿ ಬೆಳೆದ ಹುಲ್ಲನ್ನು ನಾವು ಕೊಡಬಹುದು. ತೋಟದಲ್ಲಿ ಹುಲ್ಲು ಬರ್ತದೆ, ಅದನ್ನ ಬೇಕಾದ ಹುಲ್ಲು ಬರ್ತದೆ. ನಾ ಅಂದ್ರೆ ಯಾವುದೇ ಒಂದು ಕೆಮಿಕಲ್ ಔಷಧಿ ಹೊಡೆದು ಈ ಹುಲ್ಲು ಸಾಯಿಸುವ ಔಷಧಿ ಅದು ಬಂದಿದೆ, ಅದನ್ನು ನಾನು ಯಾವುದೂ ಹೊಡೆಯುವುದಿಲ್ಲ. ಯಾಕಂದ್ರೆ ಅದು ಮಣ್ಣು ಹಾಳಾಗ್ತದೆ ಮತ್ತೆ ಅಲ್ಲಿ ಒಳಗಿಂದ ಎರೆಹುಳ ಎಲ್ಲ ಸಾಯ್ತದೆ. ಹಾಗಾಗಿ ನಾವು ಏನಿತ್ತು ನಾವು ದನಗಳಿಗೆ ಇಟ್ಕೊಳ್ತೇನೆ, ನನಗೆ ಬೇಕಾಗ್ತದೆ. ಆ ನೀರು ಬಿಟ್ಟಾಗ ತೆಂಗಿನ ಒಂದ್ಸಲ ಹುಲ್ಲು ಬರ್ತದೆ, ಅದಕ್ಕೆ ಸರಿಯಾಗಿ ಕಟಿಂಗ್ ಮಾಡಿಬಿಟ್ರೆ ತೋಟವೂ ಕ್ಲೀನ್ ಆಗ್ತದೆ, ದನಕ್ಕೆ ಆಹಾರ ಆಯ್ತು, ಅದೇ ಹುಲ್ಲನ್ನ ಆಗ್ತದೆ. ಆಮೇಲೆ ಈಗ ಬೇರೆ ಬೇರೆ ಕೃಷಿ ಉತ್ಪನ್ನಗಳು ಇರ್ತವೆ, ಅಡಿಕೆ ಮುಖ್ಯವಾಗಿ ದುರ್ಬದ ತೆಂಗು ಆಗ್ಬಹುದು ಅಥವಾ ಬೇರೆ ಹಣ್ಣು ಹಂಪಲು ಆಗ್ಬಹುದು, ಇದರ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ, ಎಲ್ಲಿ ಮಾರಾಟ ಮಾಡ್ತೀರಿ, ಆಮೇಲೆ ನಿರೀಕ್ಷೆಯಷ್ಟು ನಿಮಗೆ ಬೆಲೆ ಸಿಗ್ತಾ ಇದೆಯಾ? ಹೌದು ಸಿಗ್ತಾ ಇದೆ. ಈಗ ಅಡಿಕೆಗೆ ಒಳ್ಳೆ ನಮ್ಮಲ್ಲಿ ಈಗ APMC ಅಂತೇಳಿ ಯಲ್ಲಾಪುರ ತಾಲೂಕಿನಲ್ಲಿ ಇದೆ, ಯಲ್ಲಾಪುರ APMC ಇದೆ, ಅಲ್ಲಿ ಎಲ್ಲ ಟ್ರೆಂಡರ್ ಆಗ್ತದೆ. ಅದು ಎಲ್ಲ ಕ್ವಾಲಿಟಿ ಮೇಲೆ ನಾವು ಅಡಿಕೆಯನ್ನು ಎಷ್ಟು ಕ್ವಾಲಿಟಿ ಎಷ್ಟು ಚಂದ ಮಾಡಿ ನಾವು ಅಡಿಕೆ ಕ್ಲೀನ್ ಮಾಡ್ಕೊಂಡು ತಗೊಂಡಿರ್ತೇವೆ, ಅದಕ್ಕೆ ಆಮೇಲೆ ಅದ್ರ ಮೇಲೆ ರೇಟ್ ಆಗ್ತದೆ. ಹಾಗಾಗಿ ಈಗ ಎಲ್ಲ ಪ್ರತಿಯೊಂದು ವಸ್ತುನ ಅಷ್ಟು ಕ್ಲೀನ್ ಆಗಬೇಕು ಆಗ್ಬೇಕು ಮತ್ತೆ ಯಾವುದೇ ಕೆಮಿಕಲ್ ಬಳಸಬಾರದು. ಅದೇ ಹಸಿ ಅಥವಾ ಹಣ್ಣಿನ ಅಡಿಕೆಯನ್ನು ಕೂಡ ಮಾರಾಟ ಮಾಡುದು, ಅದನ್ನು ಕೂಡ ಮಾರ್ಕೆಟ್ ಇದೆ. ಹಣ್ಣು ಮತ್ತೆ ನಾವು ಒಣಗಿಸಿ ಮಾರ್ತೇವೆ, ಅದನ್ನು ಸೂದಿಸಿ ಆಮೇಲೆ ಅದೆಲ್ಲ ಕ್ವಾಲಿಟಿ ಮಾಡಿ ಯಾವ ಅಡಿಕೆ ಎಲ್ಲ ಇದು ಮಾಡ್ಕೊಂಡು ಆರಿಸಿ ಒಂದು 2-3 ಕ್ವಾಲಿಟಿ ಆಗ್ತದೆ. ಅದೆಲ್ಲ ಕ್ವಾಲಿಟಿ ಮೇಲೆ ಅಡಿಕೆ ಫಸ್ಟ್ ಸೆಕೆಂಡ್ ತರ್ಡ್ ಹೀಗೆ. ಆಮೇಲೆ ಕೂಲಿ ಆಳುಗಳ ಅವಲಂಬನೆಯನ್ನು ಕಡಿಮೆ ಮಾಡ್ಲಿಕ್ಕೆ ಏನಾದರೂ ಮಾಡಿದ್ರೆ? ಕೂಲಿ ಆಳು ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ಈಗ ನಾವು ತೋಟಕ್ಕೆ ಕಸ ಹೊಡಲಿಕ್ಕೆ ಇದು ಕಟರ್ ಮಿಷನ್ ತಗೊಂಡಿದ್ದೇವೆ. ಆಮೇಲೆ ಈಗ ಕೆಲವೊಂದು ಈಗ ಮೇಲೆ ಮರ ಹತ್ತಲಿಕ್ಕೆ ಆಗುವುದಿಲ್ಲ ಅಂತ ಕೆಳಗಿಂದ ಅದು ಜ್ಯೋತಿ ಅಂತೇಳಿ ಅದು ಅದು ಅದನ್ನು ತಗೊಂಡಿದ್ದೇವೆ. ಇನ್ನು ಕೆಲವೊಂದಿಷ್ಟು ಉಪಕರಣಗಳು ನಾವು ಮಾಡ್ತೀವಿ. ತಲೆಹೊರೆಯನ್ನು ತಪ್ಪಿಸಲಿಕ್ಕೆ ಕೈಗಾಡಿ ಆ ಕೈಗಾಡಿನೂ ತಗೊಂಡಿದ್ದೇವೆ, ಅದು ನಮ್ಗೆ ಸಬ್ಸಿಡಿಯಲ್ಲಿ ಸಿಗ್ತದೆ. ಅದು ತೋಟಗಳ ಹೋಗಿ ಒಂದು ದಾರಿ ಮಾಡ್ಕೊಂಡಿದ್ದೇವೆ, ಅದನ್ನ ನಾವು ಅಡಿಕೆ ತೆಗೆದುಕೊಂಡು ಮನೆಗೆ ಸಾಗಿಸಲಿಕ್ಕೆ ಅದರಿಂದ ತಲೆ ಕಟ್ಟದೆ. 2-2.5 ಗಂಟೆಲ್ ಮನೆ ಗಟ್ಟ ಇದ್ರೂ ಕೂಡ ಅದು ಹತ್ತು ಬರ್ತದೆ. ಈಗ ಅಡಿಕೆ ತೋಟದ ಒಳಗಡೆ ಉತ್ಪತ್ತಿ ಆಗುವಂತಹ ಈ ಕೃಷಿ ತ್ಯಾಜ್ಯಗಳು ಇರ್ತವೆ, ಸೋಗೆ ಆಗ್ಬಹುದು, ಮಡಲ ಆಗ್ಬಹುದು, ಇಂಥದ್ದನ್ನ ಅದರ ಮರುಬಳಕೆ ಎಲ್ಲ ಹೇಗೆ ಮಾಡ್ತೀವಿ? ಅದನ್ನು ನಾವು ಅಲ್ಲೇ ಈಗ ಮಳೆ ಬೀಳ್ತಾ ಇದೆ ಮತ್ತು ಬೇಸಿಗೆ ನೀರು ಬೀಳ್ತಾ ಇದೆ, ಅದನ್ನು ಗಿಡದ ಬುಡದಲ್ಲಿ ಸಣ್ಣ ಹಿಡಿದು ಕೊಚ್ಚಿ ಗಿಡದ ಬುಡದಲ್ಲಿ ಆಗ್ತೇವೆ. ಅದು 1 ತಿಂಗಳಲ್ಲಿ ಅದೆಲ್ಲ ಲೆಡ್ ಹಾಕಿ ಅದಕ್ಕೆ ಎರೆಹುಳ ಉತ್ಪನ್ನ ಆಗ್ತದೆ, ಅದೇ ಗೊಬ್ಬರ ಆಗ್ಬಿಡ್ತದೆ. ಮತ್ತೆ ಅದನ್ನು ಮತ್ತೆ ನಾವು ಇದು ಮಾಡೋದಿಲ್ಲ, ಅಲ್ಲ ಅದನ್ನು ಅದೇ ಗಿಡಕ್ಕೆ ಹಾಕ್ಬೇಕು, ಬಳಸ್ಬಿಡ್ತೇವೆ. ಆಮೇಲೆ ಈಗ ಕಾಡು ಪ್ರಾಣಿಗಳು ಕೂಡ ನಮ್ಮ ಕೃಷಿ ಭೂಮಿಗೆ ಬರ್ತವೆ ಅಂತ ಹೇಳಿ, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಕಾಡು ಪ್ರಾಣಿ ಅಂದ್ರೆ ಈಗ ನಮ್ಗೆ ಈಗ ನುಕ್ಸಾನ್ ಮಾಡೋದಂದ್ರೆ ಈಗ ಕಾಡು ಹಂದಿ ಅಷ್ಟೇ ಬಿಟ್ರೆ ಈಗ ಚಿಗರೆ ಬರ್ತದೆ, ಆಮೇಲೆ ಹುಡಿ ಬರ್ತದೆ, ನವಿಲು ಬರ್ತಾವೆ, ಏನು ಮಾಡುದಿಲ್ಲ. ಈ ನವಿಲು ಬಂದ್ರೆ ಈ ಹುಳ ಹುಡುಗಿಯನ್ನು ಹಿಡ್ಕೊಂಡು ತಿಂತದೆ, ಹಾವು ತಿಂತದೆ, ಚೀಲ ತಿಂತದೆ, ಅಂದ್ರೆ ಆವಾಗ ಏನು ಮಾಡ್ಬೋದ ಅದು ಪಾಡಿಲ್ಲ. ಚಿಗರೆ ಬಂದ್ರು ನಾವು ಆರಾಮ ನಾವು ಬೆಳಿಗ್ಗೆ ಎದ್ದು 6 ಗಂಟೆ ಮುಂದೆ ತೋಡಲು ಚಿಗರೆ ಇರ್ತದೆ, ಆ ಹಸಿ ಹುಡುಗಿ ತಿಂದಿ ಬರ್ತದೆ. ಮತ್ತೆ ಅಡಿಕೆ ಗಿಡಕ್ಕೆ ಏನು ಮಾಡುವುದಿಲ್ಲ, ನಮ್ಗೆ ಏನು ಉಪಯೋಗ ಮಾಡುವುದಿಲ್ಲ. ಈ ಹಂದಿಗಳು ಮುಳ್ಳಂದಿಗಳು ಆ ಮುಳ್ಳಂದಿಗಳು ನಮ್ಮಲ್ಲಿ ಅದು ಬಂದ್ರೆ ಸ್ವಲ್ಪ ಕಷ್ಟ, ಆದ್ರೆ ಅದು ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಅದು ತೆಂಗಿನ ಗಿಡ ಅದು ತಿಂತದಂತೆ, ತೆಂಗಿನ ಗಿಡ ಕಟ್ ಮಾಡಿ ತಿಂದು ಅದು ಉಪಯೋಗ ಮಾಡ್ತದೆ ಮುಳ್ಳಂದಿ. ಅದಿಲ್ಲ ನಮ್ಮಲ್ಲಿ ಕಾಡಂದಿ ಮಾತ್ರ, ಅದು ರಾತ್ರಿ ಬಾಳೆ ಗಿಡವನ್ನ ಕಿತ್ತು ಎಲ್ಲ ಒಡೆದು ಅದನ್ನು ತಿಂದು ಬಿಡ್ತದೆ, ಬಾಳೆ ಉಪಯೋಗ ಮಾಡ್ತದೆ. ಮತ್ತೆ ಅಲ್ಲೆಲ್ಲ ಹೊಂಡ ಮಾಡಿ ಆಮೇಲೆ ಅದು ಮಳೆ ಬಿದ್ದರೆ ನೀರು ಬಿದ್ದು ಮತ್ತೆ ನಮ್ಗೆ ಅಲ್ಲೆಲ್ಲ ಜೋಳ ಆಗಿ ಉಪಯೋಗ ಬಾಳಾಗ್ತದೆ. ಒಳ್ಳೆಯದು ಭಾಸ್ಕರ ಭಟ್ ಅವರೇ, ನಿಮ್ಮ ಕೃಷಿ ಅನುಭವವನ್ನು ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದೀರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿ ಅನುಭವ ಈ ಕುರಿತು ದಾಂಡೇಲಿ ಪ್ರಧಾನಿಯ ಭಾಸ್ಕರ್ ರಾಮಕೃಷ್ಣ ಭಟ್ ಇವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್ ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನ ಉತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ.

ಕೇಳಿ ಎಂ ಕೆ ನಾರಾಯಣ ಗೌಡ ಮತ್ತು ಸಂಘದವರಿಂದ ಸಂಪ್ರದಾಯದ ಹಾಡುಗಳು. ಚಿಗಂಟನೆ ಕಟ್ಟಿ ಗುತ್ತಿ ಬಂದಾಲೆ ಕಳು ಜ್ಞಾನ ತಿಂದ್ವಾಲೆ ಕಳು ಜ್ಞಾನ ಬಂದಾಲೆ ಏನೇಳಿ ಕಳು ಜ್ಞಾನ ಗೋತಿಂದ ಬರಲಿ ಕಂಬ ಬರಲಿ ಬರಲಿ ಕಂಬ ಬರಲಿ ಕಂಬ ಬರಲಿ ರೋಮನಿಗೆ ಗೋತಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಾಗ ಬಂದು ಮೋಪನ ಕೇತಿರೋ ವಾರದ ಕಂಬ ನೀಲೋ ಶ್ಯಾನ ವರದ ಕಂಬ ನೀಲೋ ಶ್ಯಾನವರವನೇ ಶಿಗಂಟನೆ ಕಟ್ಟಿ ಗ್ವಾವಿ ಗೊಂದ್ವಾಲೆ ಕಳು ಜ್ಞಾನ ಗೊಂದ್ವಾಲೆ ಕಳು ಜ್ಞಾನ ಗೊಂದ್ವಾಲೆ ಏನೇಳಿ ಕಳು ಜ್ಞಾನ ಗ್ವಾವಿಂದ ಬರಲಿ ತ್ವಾಲೆ ಬರಲಿ ಬರಲಿ ತ್ವಾಲೆ ಬರಲಿ ತಲೆ ಬರಲಿ ರೋಮನಿಗೆ ಗ್ವಾವೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ನಾಡ ಚರಿ ಮಾಗ ಬಂದು ಮೋಪನ ಕೇತಿರೋವಾರದ ಕಂಬ ನೀಲೋ ಶ್ಯಾನ ಕಂಬ ನೀಲೋ ಶಿಗಂಟನೆ ಕಟ್ಟಿ ಹಣಿಯರಿ ಗೊಂದ್ವಾಲೆ ಕಳು ಜ್ಞಾನ ದ್ವಾಲೆ ಕಳು ಜ್ಞಾನ ಗೊಂದ್ವಾಲೆ ಏನೇಳಿ ಕಳು ಜ್ಞಾನ ಹಣಿಯಾರಿಂದ ಬರಲಿ ಬಳ್ಳಿ ಬರಲಿ ಬರಲಿ ಬಳ್ಳಿ ಬರಲಿ ಯಾರಿಂದ ಬರಲಿ ಬಳಿ ಬರಲಿ ದಬೆ ಬರಲಿ ಹಣಿಯರೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಬರಲಿ ನಾಡ ಚರಿ ಮಾಗ ಬಂದು ಮೋಪನ ಕೇತಿರೋವಾರದ ತಲಿಯಾಯೇರೋ ಶ್ಯಾನ ತಲಿಯಾಯೇರೋ ಶ್ಯಾನ ರೋಮನಿಗೆ ಮಡಿವಳ ಬಿಗಾದಂತೆ ಬಿಗಾದ ಬರಲಿ ತಂತೆ ಬಿಗಾದ ಬರಲಿ ಮಡಿವಳ ಬಿಗಾದಂತೆ ಬಿಗಾದ ಬರಲಿ ಅರಮನಿಯೋ ಸ್ವಾಂಗೆ ನೆಂತವಾದಿ ಬರಲಿ ಲಂತವಾದಿ ಬರಲಿ ಬರಲಿ ರೋಮನಿಯೋ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ಚೀನಂತ ಜಯಗಾಲ್ ಬರಲಿ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ರೋಮನಿಯೋ ಸಿಂಗಾರಳಿಯಂತೆ ಜವಾಕ್ ಬರಲಿ ಅಳಿಯಂತೆ ಬರಲಿ ಅರಳಿಯಂತೆ ಚವಾಕ್ ಬರಲಿ ರೋಮನಿಯೋ

ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳೋ ಜ್ಞಾನ ಗೊಂದಾಲೆ ಕಳೋಣವನೇ ಎಣ ಶಿಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳೋ ಜ್ಞಾನ ಗೊಂದಾಲೆ ಕಳೋ ಗೊತ್ತಿಗೊಂದಾಲೆ ಎಲೇಳಿ ಕಳು ಜ್ಞಾನ ಗೊತ್ತಿಂದ ಮೂತಿನ ತ್ಯಾರೆ ಬರ ಮೂತಿನ ತ್ಯಾರೆ ಮೂತಿನ ತ್ಯಾರೆ ಬರಲೇಳಿ ಕಳು ಜ್ಞಾನ ಗೊತ್ತಿ ನಡ ದೊರಿಯೇ ತೋಡೋದಿ ತೋಡೋ ನಡ ದೊರಿಯೇಳಿ ತಡುದಾನ ಸುಂಕ ಕೋಟರ ತೋ ಬೇಡೋಲ ಕೋಟರ ತೋ ಬೇಡೋ